ಸಾಧಾರಣ ಒಂದು 4 ತಿಂಗಳು ದೊಡ್ಡದಾದ ಮೇಲೆ 7-8 ಮಾವಿನ ಗಿಡ ಬರ್ತದೆ, ಅಥವಾ ಚಿಕ್ಕೂನಲ್ಲಿ ಕಿರ್ಣಿ ಗಿಡ ಚಿಕ್ಕೂ ಕಟ್ಟೋದು. ಆ ಕಿರ್ಣಿ ಗಿಡ ಬೆಳೆದ ಮೇಲೆ ಬೇರೆ ಕಡೆಯಿಂದ ಸಯನ ತಂದು, ಸಯನ ತರಬೇಕೇನಿಲ್ಲ, ದೂರ ನಮಗೆ ಬೇಕಾದ ಇಂಥದೇ ಕಸಿ ಗಿಡ ಅಂತೇನಿಲ್ಲ, ನಮಗೆ ಒಳ್ಳೆಯದಾದ ಖಾತ್ರಿಗೆ ನಾವು ತಾಯಿ ಗಿಡದ ಲಕ್ಷಣವನ್ನೇ ನಾವು ತೆಗಿಬೇಕಾದ ಅದನ್ನು ಒಂದು ಕಡ್ಡಿ ಪೇಪರ್ ಕನ್ನಡ ಪೇಪರ್ನಲ್ಲಿ ಒಳ್ಳೆಯದು ಸುತ್ತಿಕೊಂಡು ತರಬೇಕು, ಕಡ್ಡಿನ ನೀರಿನಲ್ಲಿ ಮುಳುಗಿಸಿ ಪಾಲಿಥಿನ್ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಬರಬೇಕು, ಯಾಕೆ ತೇವಾಂಶ ಕನ್ನಡ ಪೇಪರ್ ಎಳ್ಕೊಳ್ತೇವೆ. ಇಲ್ಲಿ ತಂದ ಮೇಲೆ 3 ದಿವಸ ನಂತರನೂ ಅದಕ್ಕೆ ಕಸಿ ಕಟ್ಬೋದು. ಇದು ಕಸಿ ಕಟ್ಟಿನ ಮೇಲೆ ತಂಪು ಅಂದರೆ ಪ್ಲಾಸ್ಟಿಕ್ ಸೀಟ್ ಅಂದರೆ ನೆರಳು ಶೇಡ್ ನೆಟ್ನ ಒಳಗೆ ಇದ್ದರೆ ಒಳ್ಳೆಯದು, ಬಿಸಿಲು ಅದಕ್ಕೆ ಹೀಟ್ ಆದಷ್ಟು ಒಳ್ಳೆಯದು. ಈ ನೀರಾದ ಮೇಲೆ 4 ಅಥವಾ 5ನೇ ದಿವಸಕ್ಕೆ ಅದು ಚಿಗುರುತ್ತದೆ. ಚಿಗುರಿದ ತಕ್ಷಣ ನಾವು ಒಂದು 3-4 ಎಲೆ ಕೆಂಪು ಇರ್ತದೆ, ಎಲೆ ಬಂದ ತಕ್ಷಣ ಪೆಪ್ಸಿ ಬ್ಯಾಗ್ನ ತೆಗಿಬಿಡಬೇಕು. ಅದನ್ನು ಸಾಧಾರಣ ಲೆವೆಲ್ 1-2 ದಿವಸ ಅಲ್ಲಿ ಇಟ್ಟು ಮತ್ತೆ ನಾವು ಬದಲಾವಣೆ ಮಾಡಬೇಕು, ಅಂದರೆ ಅದು ಸೆಟ್ ಆಗ್ತದೆ. ಈಗಾಗಲೇ ಇರುವಂತಹ ಒಂದು ಗಿಡ ಅಥವಾ ಸ್ವಲ್ಪ ಎತ್ತರದ ಮರಗಳಾದ್ರೆ ಅಲ್ಲಿಯೂ ಕೂಡ ಕಸಿ ಕಟ್ಬೋದು. ಈಗ ಮಾವಿನ ಗಿಡದಲ್ಲಿ 2-3 ವೆರೈಟಿ ಮಾಡ್ಬೋದು, ಅದು ಸಹ ಮಾಡ್ಬೋದು. ಈಗ ದೊಡ್ಡ ಮರ ಈಗ ಒಂದು 1 ಅಡಿ ಗಾತ್ರದ ಮರಕ್ಕೂ ಕಟ್ಟಲಿಕ್ಕೆ ಆಗ್ತದೆ. ಅದನ್ನೇ ಅಂದರೆ ಅದಕ್ಕೆ ಉಳಿಬೇಕು, ಅದಕ್ಕೆ ಅದನ್ನು ತೆಟ್ಟು ಈ ಸೈಡು ಯಾವಾಗ ಸ್ಟೋನ್ ಗ್ರಾಫ್ಟ್ ಆಗೋದು ಅದಕ್ಕೆ ಸೈಡ್ ಗ್ರಾಫ್ಟ್ ಅಂತ ಹೇಳ್ತಾರೆ. ಸೈಡನ್ನು ಅಲ್ಲಿ ಕೂರಿಸಿ ಈ ಕೋರ ಬಟ್ಟೆಗೆ ವ್ಯಾಕ್ಸಿನ ತಗೊಂಡು, ಆ ಬಟ್ಟೆ ಅಂದರೆ ನೀರು ಗಟ್ಟಿ ಇರ್ತದೆ ನಮ್ಮಂಥ ಪ್ಲಾಸ್ಟಿಕ್ ಬಟ್ಟೆಯಾಗಿ, ಅದನ್ನು ಸುತ್ತಬೇಕು ನೀರು, ಅದನ್ನು ಸುತ್ತ ಮೇಲೆ ಅದಕ್ಕೆ ಪೆಪ್ಸಿ ಬ್ಯಾಗ್ ಹಾಕಿದ್ರೆ ಅದು ಬರ್ತದೆ. ಜೊತೆಗೆ ಬಹುಶಃ ಒಂದು ಗೆಲ್ಲನ್ನು ಕಡಿದು ಹೊಸ ಚಿಗುರು ಬರ್ತದೆ, ಅದಕ್ಕೂ ಕೂಡ ಕಟ್ಬೋದು. ಇಲ್ಲಾದರೆ ಈ ರೀತಿ ನೆಲದಿಂದ ನಮಗೆ ಒಂದು 3 ಅಡಿಯಷ್ಟು ಎತ್ತರಕ್ಕೆ ದೊಡ್ಡ ಮರವನ್ನು ಗರಗಸಲೆ ಕಟ್ಟು, ಡಿಸೆಂಬರ್ನ ತಿಂಗಳಲ್ಲಿ ಕಟ್ಟು ಮಾಡಿ ಸುತ್ತ ಚಿಗುರು ಬರ್ತದೆ. ಆ ಚಿಗುರಿಗೆ ನಾವು ಬೇಕಾದ ಜಾತಿಗಳನ್ನ ಕಟ್ಬೋದು, ಒಂದೇ ಇದರಲ್ಲಿ 5 ಜಾತಿನೂ ಮಾಡ್ಬೋದು. ಅದು ಭಾಳ ಮೊದಲನೇ ಬೇಗ ಬಂದುಬಿಡ್ತದೆ. ಅದು ಅಂದರೆ ಆ ಗಿಡ ಅಂದರೆ ಸುತ್ತ ಚಿಗುರದ ಇದೇ ರೀತಿ ನಾವು ಆಗ ಹೇಳಿದಲ್ಲ 22ನೇ ದಿವಸ ಚಿಗುರುವಂಥ ಗಿಡ ಉಂಟು, ಅದೇ ರೀತಿ ಎಳೆದು ಫಾಸ್ಟ್ ಬರ್ತದೆ, ಹಸೂರು ಇರ್ತದೆ, ಅದಕ್ಕೆ ಭಾಳ ಒಳ್ಳೆಯದು. ಅದು ಸುತ್ತ ಗೆಲ್ವ 4-5 ನಾವು ಇಟ್ಟುಕೊಂಡು ಕಸಿ ಕಟ್ಟರೆ ಒಳ್ಳೆಯದು. ಈ ಬಡ್ ಗ್ರಾಫ್ಟಿಂಗ್ ಮಾಡೋದು ಇದರಲ್ಲಿ ಹೇಗೆ? ಗುಲಾಬಿಯಲ್ಲೆಲ್ಲ ಗುಲಾಬಿಗೆ ಬಡ್ ಅಂತ ಹೇಳಿದ್ರೆ ಟೀ ಆಕಾರದಲ್ಲಿ, ಈಗ ಬೇರೆ ಗಿಡದಲ್ಲಿ ಕಣ್ಣು ಮಾತ್ರ ತರೋದು, ಈ ಹೂವನ್ನು ತಗೊಂಡು ಕಟ್ ಮಾಡಿ ಅದರಲ್ಲಿ ಒಂದು ಹೂ ಬಂದ ಕ್ಷಣ ಫುಲ್ಲು ಹೂಗಳ ದಳ ಎಲ್ಲ ಉದುರಿದ ಮೇಲೆ ಎಲೆಯನ್ನು ಕಟ್ ಮಾಡಬೇಕು, ಒಂದು ಎಲೆ. ಅದರ ನಂತರದ ಕಡ್ಡಿ 3 ಎಲೆ ತಳಭಾಗದನ್ನು ಕಡ್ಕೊಳ್ಳಿ, ಅದು ಕಣ್ಣುಗಳು ಚೆನ್ನಾಗಿ ಈ ಕಡ್ಡಿಯಿಂದ ಮೊಳಕೆ ಬಂದಿರ್ತದೆ. ಅದನ್ನದೊಂದು ಗುಲಾಬಿಗೆ ಟೀ ಆಕಾರದಲ್ಲಿ, ಸಾಮಾನ್ಯವಾಗಿ ಮಂಗಳೂರಿನಲ್ಲಿ ಎಳತ್ತು ಕಡ್ಡಿ ನಾವು ನೆಟ್ಟ ಮೇಲೆ ಚಿಗುರು ಬಂದ ದಪ್ಪ ಇದ್ದಷ್ಟಿಗೆ ಹಾಕೋದು ಆಗ್ತದೆ. ಬೇರೆ ಕಡೆಯಲ್ಲಿ ದಪ್ಪ ಇದ್ರೂ ಬರ್ತದೆ, ನಮ್ಮಲ್ಲಿ ಇದರ ತುದಿ ಹೋಗಬಾರ್ದು. ಕಸಿ ಕಟ್ಟಿದ ಮೇಲೆ ತುದಿನ ಕಟ್ ಮಾಡಬೇಕು, ಟೀ ಪ್ಲಾಸ್ಟಿಕ್ನಿಂದ ಕಟ್ಟಬೇಕು, ಆದರೆ ಕಣ್ಣಿಗೆ ಸ್ವಲ್ಪ ಬಿಡಬೇಕು ಕಣ್ಣಿನ ಭಾಗವನ್ನು, ಅದಕ್ಕೇನು ಪಾಲಿಥಿನ್ ಬ್ಯಾಗು ಹಾಕುವ ಅಗತ್ಯ ಇಲ್ಲ. ಅದು ಚಿಗುರಿದ ಮೇಲೆ ಹೂ ಬಂದ ಕ್ಷಣ ಈ ಕೆಳಗಿನಿಂದ ಕೆಲವು ಸೈಡ್ ಬ್ರಾಂಚ್ ಬರ್ತದೆ, ಅದಕ್ಕೆ ಅದನ್ನು ಕಟ್ಟಿಸಬೇಕು. ಇನ್ನೊಂದು ಅದರಲ್ಲಿ ಪ್ಯಾಚಿ ಬಡ್ಡು ಮಾಡ್ಲಿಕ್ಕೆ ಆಗ್ತದೆ. ಈ ಟೀ ಬಡ್ಡೆ ಅಲ್ಲ, ಗುಲಾಬಿಗೆ ಪ್ಯಾಚಿ ಬಡ್ಡೆ, ಈಗ ದಾಸವಾಳಕ್ಕೆಲ್ಲ ನಾವು ಹೇಗೆ ಪ್ಯಾಚಿ ಬಡ್ಡು ಮಾಡ್ತೇವೋ ಅದೇ ರೀತಿ ಕಿತ್ತಳೆ ಮಾಡಿದಾಗೆ ಇದಕ್ಕೂ ಸಹ ಗುಲಾಬಿಗೆ ಪ್ಯಾಚಿ ಬಡ್ಡು ಮಾಡಲಿಕ್ಕೆ ಬರ್ತದೆ. ಆಮೇಲೆ ಈಗ ಒಂದು ತೋಟವನ್ನು ಅಥವಾ ಹೂ ತೋಟವನ್ನು ನಿರ್ವಹಣೆ ಮಾಡುವಂತಹ ಪ್ರಮುಖ ಅಂಶಗಳು ಏನೇನು? ಹೂ ತೋಟವನ್ನು ನಿರ್ಮಾಣ ಮಾಡಬೇಕಾದ್ರೆ ನಿರ್ಮಾಣ ಮಾಡೋದು ಮತ್ತು ನಿರ್ವಹಣೆ ಮಾಡೋದು, ನಿರ್ಮಾಣ ಮಾಡೋದು ನಿರ್ವಹಣೆ, ಇದು ಭಾಳ ಪ್ರಾಮುಖ್ಯತೆ ಇಲ್ಲ. ಅಂದರೆ ಮನೆ ಎದುರುಗಡೆ ಅಥವಾ ಒಂದು ಉದ್ಯಾನ ಬೇರೆ ಟೈಪ್ ಸಾಮಾನ್ಯ ಮಾಡುವಾಗ ಆ ಮನೆ ಹೊಂದಿಕೊಂಡು ಗಿಡವನ್ನು ಯಾವ ರೀತಿ ನೆಡಬೇಕು ಅಂತ ಫಸ್ಟ್ ಆಲೋಚನೆ ಮಾಡಬೇಕು. ಭೂಮಿಯು ತಳಭಾಗದಲ್ಲಿ ತಗ್ಗಿದ್ದರೆ, ನಮ್ಮ ಮುಂಭಾಗ ತಗ್ಗಿದ್ದರೆ ಎತ್ತರ ಜಾಗವನ್ನು ಹಿಂದೆ ನಡೆದುಕೊಂಡು ಬರಬೇಕು, ಯಾಕಂದರೆ ತಗ್ಗು ಗಿಡಗಳು ಮುಂದೆ ನೆಡಬೇಕು. ಕೆಲವು ದೊಡ್ಡ ಗಿಡ ಅದು ಎತ್ತರ ಅಲ್ಲಿ ಉಂಟು, ಗುಂಡಿಯಲ್ಲಿ ಎತ್ತರದ ಮರಗಳನ್ನು ನೆಡಬೇಕು. ಅಂದರೆ ಈಗ ಉದಾಹರಣೆ ದಾಸವಾಳ ಎಲ್ಲ ಅಲ್ಲಿ ಹಾಕಬೇಕು, ಗುಲಾಬಿ ಇನ್ನಿತರ ದೇಸಿ ಇಂಥದ್ದೆಲ್ಲ ಎದುರುಗಡೆ ಹಾಕಬೇಕು. ಇದು ಈ ರೀತಿಯ ಗಾರ್ಡನ್ನಲ್ಲಿ ಒಂದು ಪ್ರಾಮುಖ್ಯತೆ, ಲ್ಯಾಂಡ್ಸ್ಕೇಪ್ ಮಾಡುವಾಗ ಇದು ಒಳ್ಳೆಯದು, ಯಾಕಂದರೆ ಅದು ಈಗ ಫಸ್ಟ್ ಮಾಡಿದಾಗ 1 ತಿಂಗಳು 1-4 ತಿಂಗಳಲ್ಲ, ಮುಂದಕ್ಕೆ ದೊಡ್ಡದಾದ ಮೇಲೆ ಅದು ದೊಡ್ಡದು. ಈಗ ಬಾಟ್ಲ್ ಬ್ರಷ್ಗಳಿರ್ಬೋದು, ಮರಗಳು ಹೂವಿನ ಮರಗಳು ಇರ್ಬೋದು, ಅಂದರೆ ಅದನ್ನು ಎಲ್ಲ ದೂರ ನಮ್ಮ ಅಲ್ಲಿ ಬದಿಯಿಂದ ನೆಡಬೇಕು. ಅದು ಪೌಡ್ರ್ ಹೋಪು ಬಾಟ್ಲ್ ಬ್ರಷ್ ಅಂದರೆ ಅದು ಮರ ಆ ಕಡೆ ನಾವು ಎತ್ತರ ಬರಬೇಕು, ಹೂಗಳು ಕಾಣಬೇಕು ಮರ ಜಾತಿಯಲ್ಲಿ. ಇನ್ನು ಎದುರುಗಡೆ ಬರ್ತಾ ತಗ್ಗು ತಗ್ಗಿನ ಗಿಡಗಳು ನೆಡಬೇಕು, ಈ ರೀತಿ ಮಾಡಿಕೊಂಡು ನಾವು ನೆಡಬೇಕಾಗ್ತದೆ. ಇದು ಒಂದನೆಯದು. ಎರಡನೇ, ಇದನ್ನು ಹಾಕಿದ ತಕ್ಷಣ ಗಿಡಗಳನ್ನು ಹಾಕಿದ ಗುಲಾಬಿ ಆಗಲಿ ದಾಸಾಳ ಆಗಲಿ ಏನೇ ಆಗಲಿ ಅದರ ನಿರ್ವಹಣೆಯಲ್ಲಿ ಭಾಳ ಪ್ರಾಮುಖ್ಯತೆ ನಾವು ತಗೊಳ್ಬೇಕಾಗ್ತದೆ. ಯಾಕೆಂದರೆ ಗುಲಾಬಿ ಖಾಲಿ ಒಂದು 4-5 ಗುಲಾಬಿ ನೆಟ್ಟರೆ ಸಾಮಾನ್ಯನಿಗೆ ಅದರ ನಿರ್ವಹಣೆ ಕಷ್ಟ ಆಗುತ್ತೆ. ಕಡಿಮೆ ಅದಕ್ಕೆ ಔಷಧಿ ಸಿಂಪಡಿಸುವುದು ಇದೆಲ್ಲ ಮಾಡುವಾಗ ಒಂದು 15 ಆದರೂ ಬೇಕೇ ಬೇಕು. ಹಾಗಿದ್ದಲ್ಲಿ ಔಷಧ ತಗೊಂಡು ಸ್ಪ್ರೇ ಮಾಡುವುದು, ಮತ್ತು ಬುಡ ಸಡಿಲಗೊಡಿಸು, ಕಟ್ ಮಾಡುವುದು ಇದೆಲ್ಲ. ಅಂದರೆ ಕಟ್ ಮಾಡೋದು ಸೆಪ್ಟೆಂಬರ್ ಹೊರತು ಅದು ಮೊದಲನೇ ಕಟ್ ಮಾಡಬಾರ್ದು. ಸೆಪ್ಟೆಂಬರಲ್ಲಿ ಎಷ್ಟು ಡೀಪಾಗಿ ನೀವು ಕಟ್ ಮಾಡ್ತಾರೋ, ಎರಡೋ ಮೂರೋ ಚಿಗುರು ಬಡ್ಡಿನಿಂದ ಬಿಟ್ಟು ಕಟ್ ಮಾಡಿದರೆ ನೆಕ್ಸ್ಟ್ ಮುಂದಕ್ಕೆ ಸಾಧಾರಣ ಒಂದು ಈಗ ಸರಿ ಸಾಕಿದ್ರೆ 20 ಹೂವು ದಿನ ತಗೊಳ್ಬೋದು ಗುಲಾಬಿಯಲ್ಲಿ ಮಂಗಳೂರಿನಲ್ಲಿ. ಈಗ ಮೈಸೂರು ಮಡಿಕೇರಿಯಲ್ಲೆಲ್ಲ 40-60 ಹೂವಿಂದ ಜಾಸ್ತಿ ಇರ್ತದೆ ದಿನ. ಅದೇ ನಮ್ಮ ಮಂಗಳೂರಿನಲ್ಲಿ ಇಷ್ಟು ತಗೊಳ್ಬೇಕು. ನಾವೊಂದು ಸರಿ ನೋಡಿದ್ರೆ ಲಾನ್ ಅಥವಾ ಹುಲ್ಲಿನ ಒಂದು ನಿರ್ವಹಣೆ, ಲಾನ್ ಅಂತ ಹೇಳಿದ್ರೆ ಫಸ್ಟ್ ಲಾನ್ ಮಾಡುವಾಗಲೇ ಮೊದಲು ಒಂದೂವರೆ ಆಳದಲ್ಲಿ ನೆಡಬೇಕು. ನಾವು ಅಗತ್ಯ ಮಾಡಬೇಕು, ಅಗತ್ಯ ಮಾಡಿ ಅದರ ಕಳೆಯನ್ನು ತೆಗೆದು ವಾಪಸ್ ನಮ್ಮ ನೀರನ್ನು ಕೊಡಬೇಕು. ಅದನ್ನು ನೀರು ಕೊಡಿದಾಗ ಕೆಲವು ಕಳೆಗಳು ಬಾಕಿ ಇರುತ್ತೆ, ಅದನ್ನು ಹೆಕ್ಕಬೇಕು. ಹೆಕ್ಕಿದ ಮೇಲೆ ತಿರ್ಗಾ ನಾವು ಒಂದು ಒಂದು ಅಡಿ ಇದೆ ಫಸ್ಟ್ ಒಂದೂವರೆ, ಆಮೇಲೆ ಒಂದು ಅಡಿ ಆಳ ಮಾಡಬೇಕು, ಆಮೇಲೆ ತಿರ್ಗಾ ನೀರು ಕೊಡಬೇಕು, ಹುಲ್ಲು ಇದನ್ನೆಲ್ಲ ತೆಗಬೇಕು. ಆಮೇಲೆ ಇನ್ನೊಂದು ಸಲ ಒಂದು 3 ಇಂಚಷ್ಟು ಅಗತ್ಯ ಮಾಡಿ ಕಳೆ ಇದೆಲ್ಲ ಸಾಧಾರಣ ನಾಶ ಆಗುತ್ತದೆ. ಆಮೇಲೆ ಮರಳು, ಇದಕ್ಕೆ ಮೊದಲು ಮರಳು, ಇದಕ್ಕೆ ಅಟ್ಟಿ ಗೊಬ್ಬರ ಹಾಕೋಂಗಿಲ್ಲ, ಯಾಕೆಂದರೆ ಅದರಲ್ಲಿ ಕಳೆ ಬರ್ತದೆ. ಬೀಜ ಬೇವಿನ ಹಿಂಡಿ ಅಥವಾ ನೆಲಗಡಲೆ ಹಿಂಡಿ ಇಂಥದ್ದೆಲ್ಲ ಹಾಕಿ ಮಿಕ್ಸ್ ಮಾಡಿ ನೆಡುವುದು ಒಳ್ಳೆ ಉತ್ತಮ. ಈಗ ಕೆಲವರು ಹೆಪ್ಪು ತಂದು ಹಾಕ್ತಾರೆ, ಅದಕ್ಕಿಂತ ನಾವು ನೆಟ್ಟರೆ ಒಳ್ಳೆಯದು. ನೆಟ್ಟ ಮೇಲೆ ನಾವು ಸ್ವಲ್ಪ ಒಂದು ಅದಕ್ಕೆ ರೋಲ್ ಎಳೆಯಬೇಕು ಗಟ್ಟಿಯಾಗಲಿಕ್ಕೆ, ಅಂದರೆ ಹೊಯ್ಗೆ ಜಾಸ್ತಿ ಆಗಿ ಇಲ್ಲದ್ರೆ ಮಣ್ಣೆ ರಾಣುತ್ತದೆ. ರೋಲ್ ಎಳೆದ ಮೇಲೆ ದಿನ ನೀರು ತುಂಬಿಸಿದರೆ ಸಾಧಾರಣ ಆಯಿತು. ಅದಾದ ಮೇಲೆ ಸಾಧಾರಣ ಒಂದು 15 ದಿವಸ ನಂತರ ಅದು ಚಿಗುರಿರ್ತದೆ. ಯೂರಿಯಾ ಸ್ಪ್ರೇ ಮಾಡಬೇಕು, ಯೂರಿಯಾ ಬಿಸಾಡಬಾರ್ದು. ನೀರಿನಲ್ಲಿ ಬೆರೆಸಿ 1 ಲೀಟ್ರಿಗೆ 1 ಗ್ರಾಮಿನಷ್ಟು ಅದನ್ನೇ ಬೆರೆಸಿ ನಾವು ಅದನ್ನು ಸ್ಪ್ರೇ ಮಾಡಿ ಒಂದು 15 ದಿವಸ ನಂತರ ಸಾಮಾನ್ಯತೆ ಸಾಧಾರಣ 6 ತಿಂಗಳಲ್ಲಿ ಎಲ್ಲ ಸಾಧಾರಣ ಕವರ್ ಆಗುತ್ತದೆ. ಮುಂದೆ ಬಂದಾಕ್ಷಣ ನಾವು ಒಂದ್ಸಲ ರೋಲ್ ಎಳಿಬೇಕು ಗಟ್ಟಿ, ಯಾಕೆಂದ್ರೆ ಮುಂದಕ್ಕೆ ಮಿಷನ್ ಹಾಕೋ ಅದು ಎದ್ದು ಬರ್ತದೆ. ಇದರಿಂದ ಈ ಲಾನ್ ಅನ್ನು ಹೀಗೆ ಮಾಡುವುದು. ಇನ್ನೊಂದು ರೀತಿಯಲ್ಲಿ ಈಗ ನಮಗೆ ಒಂದು ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಇರ್ತದೆ, ಆಗ ನಮಗೆ ತಕ್ಷಣಕ್ಕೆ ಬೇಕಿದ್ರೆ, ಆದರೆ ಈ ರೀತಿ 1.5 ಅಡಿ ಅಳತೆ ಮಾಡಿ 1 ಅಡಿ ಮಾಡಲೇಬೇಕು, ಯಾಕಂದ್ರೆ ಮುಂದಕ್ಕೆ ನಮಗೆ ಅದರ ಕಳೆ ತೆಗೆದ ದೊಡ್ಡ ನಿರ್ವಹಣೆಯೇ ದೊಡ್ಡ ಕಷ್ಟ ಆಗ್ತದೆ. ಅದಕ್ಕೆ ಹೆಪ್ಪನ್ನ ಕೂರಿಸುವಾಗ ಒಂದಕ್ಕೊಂದು ಹಾಕಿದ ಮೇಲೆ ಅದು ಹೆಪ್ಪುಗಳನ್ನ ಈಗ 2 ಅಡಿ 2 ಅಡಿ ಅದು ಇರ್ಬೋದು, ಅದನ್ನು ಒಂದರೊಂದು ಕೂರಿಸಿದ ಮೇಲೆ ಅದಕ್ಕೆ ತಿಮೆಟ್ ಹಾಕ್ಬೇಕಾಗುತ್ತೆ, ಗೆದ್ದಲು ಬರ್ತದೆ, ಇಲ್ಲ ಫಿರುಡನ್ ಹಾಕ್ಬೇಕಾಗುತ್ತೆ. ಮುಂದಕ್ಕೆ ಅದು ರಿಂಗ್ ಹಾರ್ಮೋನ್ ಆಗಿ ಅದು ಹುಳ ತಿಂತದೆ. ಆದಮೇಲೆ ರೋಲ್ ಹೇಳಿದರೆ ಇದನ್ನು ಸಹ ನಾವು ಒಳ್ಳೆ ರೀತಿಯಲ್ಲೇ ಮಾಡ್ಬೋದು. ಬಹಳ ಸಂತೋಷ ಜಯರಾಮ್ ಅವರೇ. ಈ ನರ್ಸರಿ ನಿರ್ವಹಣೆಯನ್ನು ಯಾವ ರೀತಿ ಒಂದು ಸುಧಾರಿತ ರೀತಿಯಲ್ಲಿ ಮಾಡ್ಬೋದು, ನಿಮ್ಮ 30 ವರ್ಷದ ಒಂದು ಅನುಭವದ ಆಧಾರದಲ್ಲೇ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ನರ್ಸರಿ ನಿರ್ವಹಣೆ ಕುರಿತು ಎಂ ಜಯರಾಮ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ರೈತ ಬಾಂಧವರೇ, ಇದೀಗ ಕೃಷಿ ಮಾಹಿತಿ ಕೇಳೋಣ. ಜಾನುವಾರುಗಳಿಗೆ ಬಾಧಿಸುವಂತಹ ವಿವಿಧ ರೋಗಗಳು ಹಾಗೂ ಅವುಗಳ ರೋಗ ಲಕ್ಷಣಗಳು ಯಾವ ರೀತಿ ಇರ್ತವೆ, ಅವುಗಳ ಚಿಕಿತ್ಸೆ ಹಾಗೂ ಹತೋಟಿ ಕ್ರಮವನ್ನು ಯಾವ ರೀತಿ ನಮ್ಮ ರೈತರು ಅನುಸರಿಸಬೇಕು, ಈ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ. ಕಾಲುಬಾಯಿ ಜ್ವರ ಅಥವಾ ಫುಟ್ ಆ್ಯಂಡ್ ಮೌತ್ ಡಿಸೀಸ್, ಈ ರೋಗವು ಎಲ್ಲ ಸೀಳು ಗೊರಸುಳ್ಳಂತಹ ಪ್ರಾಣಿಗಳಲ್ಲಿ ಅಂದರೆ ದನ, ಎಮ್ಮೆ, ಹಂದಿ, ಕುರಿ, ಮೇಕೆ, ವನ್ಯಜೀವಿಗಳು ಇವುಗಳಲ್ಲಿ ಕಾಣಿಸಿಕೊಳ್ಳಬಹುದು. ಇದೊಂದು ವೈರಸ್ ಕಾಯಿಲೆಯಾಗಿದ್ದು ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಬಹಳ ಬೇಗನೆ ನೇರ ಸಂಪರ್ಕ ಹಾಗೂ ಗಾಳಿಯ ಮೂಲಕ ಹರಡಬಹುದು. ಈ ರೋಗದ ಲಕ್ಷಣಗಳು ಈ ರೀತಿಯಾಗಿರ್ತವೆ. ವಿಪರೀತ ಜ್ವರ ಅಂದರೆ ಸುಮಾರು 100-107 ಡಿಗ್ರಿ ಫ್ಯಾರನೈಟ್ ಜ್ವರ ಇರಬಹುದು. ನೀರು ಇಲ್ಲವೇ ಆಹಾರವನ್ನು ಸೇವಿಸುವುದಕ್ಕೆ ತೊಂದರೆ ಉಂಟಾಗ್ತದೆ. ಹಾಲು ಬತ್ತಿ ಹೋಗ್ತದೆ. ಬಾಯಿಯಲ್ಲಿ ಚಿಕ್ಕ ನೀರ್ಗುಳ್ಳೆಗಳಾಗಿ ಕ್ರಮೇಣ ಒಡೆದು ಜೊಲ್ಲು ಸುರಿತಾ ಇರ್ತದೆ. ಇನ್ನೂ ಉಲ್ಬಣಗೊಂಡಲ್ಲಿ ನಾಲಿಗೆಯ ಮೇಲಿನ ಪದರವೇ ಕಿತ್ತು ಬರಬಹುದು. ಕಾಲಿನ ಗೊರಸಿನ ಮಧ್ಯೆ ಹುಣ್ಣುಗಳಾಗಿ ನೊಣಗಳು ಕುಳಿತುಕೊಂಡು ಹುಳಗಳಾಗಬಹುದು. ಕೆಲವೊಂದು ಹಸುಗಳಲ್ಲಿ ಕೆಚ್ಚಲಿನ ಮೇಲೆ ಗುಳ್ಳೆಗಳು ಕಾಣಿಸಿಕೊಂಡು ಅವು ಒಡೆದು ಗಾಯವಾಗ್ತದೆ. ಗರ್ಭದ ಹಸುಗಳಲ್ಲಿ ಗರ್ಭಪಾತವಾಗಬಹುದು. ರೋಗಗ್ರಸ್ತ ಕರುಗಳು ಸಾವನ್ನಪ್ಪಬಹುದು. 1-2 ವಾರ ನರಳಿ ಗುಣಮುಖವಾಗ್ತವೆ, ಆದರೆ ಇವು ರೋಗದ ದುಷ್ಪರಿಣಾಮದಿಂದಾಗಿ ನರಳಬಹುದು. ಹೆಚ್ಚು ಬಿಸಿಲನ್ನು ತಡೆದುಕೊಳ್ಳುವುದಕ್ಕೆ ಆಗದೆ ಜೋರಾಗಿ ಸೇಕ್ತಾ ಇರ್ತದೆ. ಹಾಲಿನ ಪ್ರಮಾಣದಲ್ಲಿ ಕಡಿಮೆಯಾಗ್ತದೆ. ಸಮಯಕ್ಕೆ ಸರಿಯಾಗಿ ಬೆದೆಗೆ ಬರುವುದಿಲ್ಲ, ಬಂದರೂ ಗರ್ಭ ಕಟ್ಟುವುದಿಲ್ಲ. ಕಾಲುಬಾಯಿ ಜ್ವರದ ಹತೋಟಿ ಕ್ರಮದ ಬಗ್ಗೆ ಹೇಳುವುದಿದ್ರೆ, ರೋಗಗ್ರಸ್ತ ಜಾನುವಾರುಗಳನ್ನು ಆರೋಗ್ಯವಂತ ಜಾನುವಾರುಗಳಿಂದ ಬೇರ್ಪಡಿಸಬೇಕು. ಆರೋಗ್ಯವಂತ ಜಾನುವಾರುಗಳ ಆರೈಕೆ ಕೆಲಸ ಮುಗಿದ ನಂತರವೇ ರೋಗಗ್ರಸ್ತ ಜಾನುವಾರುಗಳ ಆರೈಕೆಯನ್ನು ಮಾಡಬೇಕು. ರೋಗ ಕಾಣಿಸಿಕೊಂಡ ಊರಿನಿಂದ ಜಾನುವಾರುಗಳ ಖರೀದಿಯನ್ನು ಮಾಡುವುದು ಬೇಡ. ರೋಗಗ್ರಸ್ತ ಜಾನುವಾರುಗಳಿಗೆ ಹಾಕಿ ಉಳಿದಿರುವಂತಹ ಮೇವು, ನೀರು ಹಾಗೂ ಪಾತ್ರೆಗಳನ್ನು ಆರೋಗ್ಯವಂತ ಹಸುಗಳಿಗೆ ಉಪಯೋಗಿಸದೆ ಅದರ ಮೇಲೆ 4% ಬಟ್ಟೆ ತೊಳೆಯುವಂತಹ ಸೋಡಾ ಅಥವಾ 4% ಸೋಡಿಯಂ ಕಾರ್ಬೋನೇಟ್ ಇದರ ದ್ರಾವಣವನ್ನು ಸಿಂಪಡಿಸಬೇಕು. ಸೋಂಕಿತ ಜಾನುವಾರುಗಳನ್ನು ಕಟ್ಟಿದ ಜಾಗಕ್ಕೂ ಇದೇ ದ್ರಾವಣವನ್ನು 3-4 ಬಾರಿ ಸಿಂಪಡಿಸಬೇಕು. ಸೋಂಕಿತ ಜಾನುವಾರುಗಳ ಬಾಯಿಯನ್ನು ಹಾಗೂ ಕಾಲನ್ನು ಶೇಕಡ 4 ಸೋಡಿಯಂ ಬೈಕಾರ್ಬೊನೇಟ್ ಇಲ್ಲವೇ ಅಡುಗೆ ಸೋಡದ ದ್ರಾವಣದಿಂದ ದಿವಸಕ್ಕೆ ಸುಮಾರು 3-4 ಬಾರಿ ತೊಳಿಬೇಕು. ಬಾಯಿಯನ್ನು ತೊಳೆದ ಬಳಿಕ ಗಾಯವಾದ ನಾಲಿಗೆ ಮತ್ತು ಒಸಡಿನ ಭಾಗಕ್ಕೆ ಜೇನುತುಪ್ಪವನ್ನು ಹಚ್ಚಬಹುದು. ಗುರಸಿನ ಮಧ್ಯ ಆಗಿರುವಂತಹ ಗಾಯದ ಮೇಲೆ ನೊಣಗಳು ಕುಳಿತು ಹುಳಗಳಾಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಹುಲ್ಲು ಪಶು ಆಹಾರ ಖರೀದಿ ಮಾಡುವಂತಹ ಜಾಗಗಳಲ್ಲಿ ಕನಿಷ್ಠ 6 ಮೊದಲು ಕಾಲುಬಾಯಿ ಜ್ವರ ಬಂದಿಲ್ಲ ಎನ್ನುವುದನ್ನು ಖಚಿತ ಮಾಡಿಕೊಳ್ಳಬೇಕು. ಬಹಳಷ್ಟು ಗ್ರಾಮಗಳಲ್ಲಿ ಹುಲ್ಲಿನ ಮೂಲಕವೇ ಕಾಲುಬಾಯಿ ಜ್ವರ ಹರಡುವುದು ಕಂಡುಬಂದಿದೆ. ಮರಣ ಹೊಂದಿರುವಂತಹ ರೋಗಗ್ರಸ್ತ ಜಾನುವಾರುಗಳನ್ನು ಆಳವಾದ ಗುಂಡಿಯನ್ನು ತೆಗೆದು ತಳಕ್ಕೆ ಸುಣ್ಣವನ್ನು ಹರಡಿ ಕಳೆಬರವನ್ನು ಹಾಕಿ ಮತ್ತೆ ಅದರ ಮೇಲೆ ಸುಣ್ಣವನ್ನು ಹಾಕಿ ಮುಚ್ಚಬೇಕು. ಸತ್ತ ದನಗಳಿಂದ ಚರ್ಮವನ್ನು ಹೊರಗೆ ತೆಗಿಬಾರದು. ಗ್ರಾಮದಲ್ಲಿ ತಪ್ಪದೇ ಜಾನುವಾರುಗಳಿಗೆ ಪ್ರತಿ 6 ಒಂದು ಸಾರಿ ಚುಚ್ಚುಬಂದನ್ನು ಕೊಡಿಸ್ತಾ ಇದ್ದಲ್ಲಿ ರೋಗವು ಬರಲಾರದು. ಒಂದು ಕೊಟ್ಟಿಗೆಯಲ್ಲಿ ಒಂದು ಜಾನುವಾರಿಗೆ ರೋಗ ಕಾಣಿಸಿಕೊಂಡು 21 ದಿವಸಗಳ ಒಳಗೆ ಉಳಿದ ಜಾನುವಾರುಗಳು ರೋಗದ ಲಕ್ಷಣವನ್ನು ತೋರಿಸದೇ ಇದ್ದಲ್ಲಿ ಆರೋಗ್ಯವಂತ ಜಾನುವಾರುಗಳಿಗೆ ಚುಚ್ಚುಮದ್ದನ್ನು ಕೊಡಿಸಬೇಕು. ಗಂಟಲು ಬೇನೆ ಅಥವಾ ಹಿಮೊರೇಜಿಕ್ ಸೆಪ್ಟಿಸೀಮಿಯಾ. ಗಂಟಲು ಬೇನೆಯು ಪ್ಯಾಸ್ಟುರೆಲ್ಲಾ ಮಲ್ಟಿಸೀಡಾ ಎನ್ನುವಂತಹ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ. ಈ ರೋಗವು ಹಸು, ಎಮ್ಮೆ, ಕುರಿ ಮತ್ತು ಮೇಕೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕಾಡು ಪ್ರಾಣಿಗಳಾದ ಆನೆ, ಜಿಂಕೆ, ಕಡವೆ, ಕಾಡುಕೋಣ ಈ ಪ್ರಾಣಿಗಳಲ್ಲಿ ಕೂಡ ಈ ರೋಗವು ಕಂಡುಬರಬಹುದು. ಈ ರೋಗವು ಹೆಚ್ಚಾಗಿ ಮಳೆಗಾಲದ ಆರಂಭದ ದಿವಸಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ರೋಗಾಣುವು ಆಹಾರ ಮತ್ತು ನೀರಿನ ಮುಖಾಂತರ ಪ್ರಾಣಿಯ ದೇಹವನ್ನು ಪ್ರವಹಿಸುತ್ತವೆ ಹಾಗೂ ರೋಗಗ್ರಸ್ತ ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡಬಹುದು. ಈ ರೋಗಾಣುವು ಪ್ರಾಣಿಯ ದೇಹದಲ್ಲಿ ಇರುವುದರಿಂದ ವಾತಾವರಣ ವೈಪರೀತ್ಯ, ದೂರದ ಪ್ರಯಾಣದಿಂದ ಪ್ರಾಣಿಗೆ ಅತಿಯಾದಂತಹ ಬಳಲಿಕೆಯಾದಾಗ ಹಾಗೂ ಆಹಾರ ಸಿಗದೇ ಹೋದಾಗ ಈ ರೋಗವು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಈ ರೋಗದ ಲಕ್ಷಣಗಳನ್ನು ಈ ರೀತಿಯಾಗಿ ಹೇಳಬಹುದು. ಶ್ವಾಸಕೋಶ ತೊಂದರೆಯಿಂದ ನ್ಯುಮೋನಿಯಾ ಆಗಬಹುದು, ಅತಿಯಾದ ಜ್ವರ, ಜೊಲ್ಲಿಸುರಿಯುವಿಕೆ, ರೋಗದಿಂದ ಬಳಲುವಂತಹ ರಾಸುಗಳು ಮೇವು ಮತ್ತು ನೀರನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸ್ತವೆ ಹಾಗೂ ನಿಶಕ್ತಿಯಿಂದ ಬಳಲುತ್ತವೆ. ರೋಗದ ತೀವ್ರತೆ ಜಾಸ್ತಿಯಾದಾಗ ಪ್ರಾಣಿಗಳು ಬೇಗನೆ ಸಾವನ್ನಪ್ಪಬಹುದು. ಗಂಟಲು ಕೆಳಗಡೆ ಊತ ಉಂಟಾಗಿ ತೀವ್ರವಾದ ಉಸಿರಾಟದ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಎಮ್ಮೆಗಳಲ್ಲಿ ಈ ರೋಗದ ತೀವ್ರತೆ ಹೆಚ್ಚಾಗಿರುತ್ತದೆ. ಈ ಸೂಕ್ತ ಚಿಕಿತ್ಸೆಯಿಂದ ಈ ರೋಗವನ್ನು ಗುಣಪಡಿಸಬಹುದು. ಈ ರೋಗದ ಲಕ್ಷಣಗಳು ಕಂಡುಬಂದಾಗ ಹತ್ತಿರದ ಪಶುವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆಯನ್ನು ಮಾಡಿಸಬೇಕು. ರೋಗ ತಡೆಗಟ್ಟುವ ವಿಧಾನಗಳು ತಂದರೆ ರೋಗವನ್ನು ತಡೆಗಟ್ಟುವುದಕ್ಕೆ ಸರಳ ಹಾಗೂ ಉಪಯುಕ್ತ ವಿಧಾನವೆಂದರೆ ಲಸಿಕೆಯನ್ನು ಹಾಕಿಸುವಂತಹದ್ದು. ಲಸಿಕೆಯು ಪಶುವೈದ್ಯ ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತದೆ. ದನ, ಎಮ್ಮೆ ಹಾಗೂ ಮೇಕೆಗಳಿಗೆ ವರ್ಷಕ್ಕೆ 2 ಲಸಿಕೆಯನ್ನು ಕೊಡಿಸಬೇಕು. ಚಪ್ಪೆ ರೋಗ ಅಥವಾ ಬ್ಲ್ಯಾಕ್ ವಾಟರ್, ಈ ರೋಗವು ಕ್ಲಸ್ಟ್ರೀಡಿಯಂ ಚೌವೈ ಎನ್ನುವಂಥ ಬ್ಯಾಕ್ಟೀರಿಯಾದಿಂದ ಬರುತ್ತದೆ. ಈ ರೋಗವು ಹೆಚ್ಚಾಗಿ ದನ, ಕರು ಮತ್ತು ಕುರಿಗಳಲ್ಲಿ ಮಳೆಗಾಲದ ಪ್ರಾರಂಭದ ದಿವಸಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ. ಕಲುಷಿತ ಮೇವು ಮತ್ತು ದೇಹದ ಮೇಲೆ ಉಂಟಾಗುವಂತಹ ಗಾಯಗಳ ಮೂಲಕ ಈ ರೋಗಾಣುಗಳು ಪ್ರಾಣಿಗಳ ದೇಹವನ್ನು ಪ್ರವೇಶಿಸಬಹುದು. ಮಾಂಸಖಂಡಗಳಲ್ಲಿ ವೃದ್ಧಿಗೊಂಡು ಅವುಗಳಿಂದ ಹೊರಸೂಸುವ ವಿಷ ಪದಾರ್ಥಗಳಿಂದ ರೋಗವನ್ನು ಉಂಟು ಮಾಡುತ್ತವೆ. ಚಪ್ಪೆ ರೋಗದ ಲಕ್ಷಣಗಳು ಈ ರೀತಿಯಾಗಿವೆ: ಅತಿಯಾದಂತಹ ಜ್ವರ, ಸೊರಗುವಿಕೆ, ಕುಂಟುವಂತಹದ್ದು ಹಾಗೂ ದೇಹದ ಸಮತೋಲನವನ್ನು ಕಳೆದುಕೊಳ್ಳಬಹುದು. ಪ್ರಾಣಿಗಳು ಸಪ್ಪೆಯಾಗಿ ಮೇವು ತಿನ್ನುವುದನ್ನು ನಿಲ್ಲಿಸಬಹುದು. ತೊಡೆ, ಭುಜ ಹಾಗೂ ದೇಹದ ಇತರ ಸ್ನಾಯುಗಳಲ್ಲಿ ಊತವು ಕಂಡುಬರಬಹುದು. ಊತ ಬಂದ ಜಾಗವನ್ನು ಮುಟ್ಟಿದರೆ ಗಾಳಿ ತುಂಬಿರುವಿಕೆಯ ಅನುಭವ ಉಂಟಾಗ್ತದೆ. ಊತ ಬಂದಂತಹ ಜಾಗದಲ್ಲಿ ವಿಪರೀತ ನೋವು ಉಂಟಾಗಿ ಪ್ರಾಣಿಗಳು ಕುಸಿದು ಹೋಗಬಹುದು. ಊತಗೊಂಡಂತಹ ಸ್ನಾಯುಗಳ ಮೇಲಿನ ಚರ್ಮವು ಹಸಿರು ಅಥವಾ ನೀಲಿ ಬಣ್ಣಕ್ಕೆ ಬದಲಾಗ್ತದೆ. ರೋಗ ಕಾಣಿಸಿಕೊಂಡ 1 ಅಥವಾ 2 ತಾಸಿನ ಒಳಗೆ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸದೇ ಇದ್ದಲ್ಲಿ ಪ್ರಾಣಿಗಳು ಸಾವನ್ನಪ್ಪಬಹುದು. ಮುಂಜಾಗ್ರತೆ ಕ್ರಮಗಳಂತಂದರೆ ಪ್ರಾಣಿಗಳ ದೇಹದ ಮೇಲೆ ಉಂಟಾಗುವಂತಹ ಗಾಯಗಳಿಗೆ ತಕ್ಷಣ ಆ್ಯಂಟಿಸೆಪ್ಟಿಕ್ ದ್ರಾವಣವನ್ನು ಲೇಪಿಸಬೇಕು. ರೋಗ ಲಕ್ಷಣಗಳು ಕಂಡುಬಂದ ತಕ್ಷಣ ಹತ್ತಿರದ ಪಶುವೈದ್ಯರನ್ನು ಕಂಡು ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಬೇಕು ಹಾಗೂ ಅವರ ಮಾರ್ಗದರ್ಶನವನ್ನು ಪಡಿಬೇಕಾಗ್ತದೆ. ನೆರಡಿ ರೋಗ ಅಥವಾ ಆ್ಯಂಥ್ರಾಕ್ಸ್ ಎನ್ನುವಂಥದ್ದು ಇನ್ನೊಂದು ಪ್ರಮುಖವಾದಂತಹ ರೋಗ. ಇದು ಬ್ಯಾಸಿಲಸ್ ಆ್ಯಂಥ್ರಾಸಿಸ್ ಎನ್ನುವಂತಹ ಬ್ಯಾಕ್ಟೀರಿಯಾದಿಂದ ಬರುವಂತಹ ಮಾರಣಾಂತಿಕ ರೋಗ. ಈ ರೋಗವು ಹೆಚ್ಚಾಗಿ ಸಾಕು ಪ್ರಾಣಿಗಳಾದ ಹಸು, ಎಮ್ಮೆ, ಕುರಿ, ಮೇಕೆ, ಹಂದಿ ಹಾಗೂ ಕಾಡು ಪ್ರಾಣಿಗಳಾದ ಆನೆ, ಜಿಂಕೆ, ಕಡವೆ, ಕೃಷ್ಣಮೃಗ ಹಾಗೂ ಕಾಡು ಕೋಣಗಳಲ್ಲಿ ಕೂಡ ಇವು ಕಂಡುಬರಬಹುದು. ಆ್ಯಂಥ್ರಾಕ್ಸ್ನಿಂದ ಮೃತಪಟ್ಟಂತಹ ಪ್ರಾಣಿಗಳ ಸಂಪರ್ಕವಿರುವ ಪಶುವೈದ್ಯರು, ಪಶುಪಾಲಕರು, ಚರ್ಮ ಹದ ಮಾಡುವವರು ಹಾಗೂ ಮೃತ ಪ್ರಾಣಿಯ ಮಾಂಸವನ್ನು ಆಹಾರವನ್ನಾಗಿ ಉಪಯೋಗಿಸುವವರಲ್ಲಿ ಈ ಕಾಯಿಲೆಯು ಕಂಡುಬರಬಹುದು. ಬ್ಯಾಸಿಲಸ್ ಆ್ಯಂಥ್ರಾಸಿಸ್ ಎನ್ನುವಂತಹದ್ದು ಒಂದು ಹೊರಕವಚವನ್ನು ಹೊಂದಿರುವಂತಹ ರೋಗಾಣು. ಇದು ಗಾಳಿಯೊಂದಿಗೆ ಸಂಪರ್ಕ ಹೊತ್ತಿದಾಗ ಸ್ಪೋರ್ಸ್ಗಳು ಅಥವಾ ಬೀಜ ಕಣಗಳಾಗಿ ಪರಿವರ್ತನೆಗೊಂಡು ಮಣ್ಣಿನ ಕಣದಲ್ಲಿ ಹುದುಗಿಕೊಂಡಿರ್ತವೆ. ಈ ರೋಗಾಣುವು ಸ್ಪೋರ್ ರೂಪದಲ್ಲಿ ಸುಮಾರು 60 ಬದುಕಬಹುದು. 100 ಉಷ್ಣಾಂಶದಲ್ಲಿ ಕಾಯಿಸಿದರೂ ನಿರ್ನಾಮವಾಗದೇ ಇರುವಂತಹ ಈ ರೋಗಾಣುವು ಮಳೆಗಾಲದಲ್ಲಿ ನೀರು ಹರಿಯುವಾಗ ಮಲಿನಗೊಂಡ ಜಾಗದಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಡುತ್ತದೆ. ಈ ಬೀಜಾಣುಗಳು ಅಥವಾ ಸ್ಪೋರ್ಸ್ಗಳು ಮಲಿನಗೊಂಡ ಆಹಾರ ಹಾಗೂ ಮೇವಿನ ಸೇವೆಯಿಂದ ಈ ಕಾಯಿಲೆ ಪ್ರಾಣಿಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಮೇವು, ಆಹಾರ, ನೀರು ಮತ್ತು ಗಾಳಿ ಹಾಗೂ ಪ್ರಾಣಿ ಮತ್ತು ಮನುಷ್ಯರ ಮೈ ಮೇಲೆ ಬಾಯಿ ಒಳಪದರದಲ್ಲಿ ಉಂಟಾಗುವಂತಹ ಗಾಯಗಳ ಮುಖಾಂತರ ಇವು ದೇಹವನ್ನು ಪ್ರವೇಶಿಸಬಹುದು. ಈ ರೋಗ ಬಂದ ಪ್ರಾಣಿಗಳು ರೋಗದ ಯಾವುದೇ ಮುನ್ಸೂಚನೆಯನ್ನು ಅಥವಾ ಲಕ್ಷಣಗಳನ್ನು ತೋರಿಸದೇ ಸಾವನ್ನಪ್ಪುತ್ತವೆ. ಈ ರೋಗದಿಂದ ಸತ್ತ ಪ್ರಾಣಿಗಳ ದೇಹದ ಎಲ್ಲ ರಂಧ್ರಗಳಿಂದ ರಕ್ತವು ಹೊರಸೋರ್ತಾ ಇರ್ತದೆ. ಜಾನುವಾರುಗಳಲ್ಲಿ ದೇಹದ ಉಷ್ಣತೆ 102 ಡಿಗ್ರಿ ಫ್ಯಾರನ್ಹೀಟ್ವರೆಗೂ ಏರಬಹುದು. ಪ್ರಾಣಿಗಳು ಆಹಾರ ಸೇವಿಸುವುದನ್ನು ಬಿಡುತ್ತವೆ ಹಾಗೂ ಉಸಿರಾಟವನ್ನು ಹೆಚ್ಚಿಸುತ್ತದೆ. ದೇಹದ ರಂಧ್ರಗಳಲ್ಲಿ ರಕ್ತವು ಸೋರುವಿಕೆ ಮತ್ತು ಚರ್ಮದ ಕೆಳಭಾಗದಲ್ಲಿ ಊತವು ಕಂಡುಬರಬಹುದು. ಈ ರೋಗ ತಗುಲಿದ ಕೆಲವು ಗಂಟೆಗಳಲ್ಲಿ ಪ್ರಾಣಿಗಳು ಸಾವನ್ನಪ್ಪುವುದರಿಂದ ಚಿಕಿತ್ಸೆ ಅಷ್ಟೊಂದು ಫಲಕಾರಿಯಾಗುವುದಿಲ್ಲ. ಆದರೆ ಕೆಲವೊಮ್ಮೆ ದೇಹದಲ್ಲಿ ರೋಗಾಣುವು ಕಡಿಮೆ ಪ್ರಮಾಣದಲ್ಲಿದ್ದಾಗ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ರೋಗದ ಲಕ್ಷಣಗಳನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆಯನ್ನು ಅಂದರೆ ಆಂಟಿಬಯೋಟಿಕ್ಕನ್ನು ಕೊಟ್ಟು ಜಾನುವಾರುಗಳನ್ನು ಕಾಪಾಡಬಹುದು. ರೋಗದ ಹತೋಟಿ ಹಾಗೂ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಹೇಳುವುದಿದ್ದರೆ, ರೋಗದಿಂದ ಮೃತಪಟ್ಟ ಪ್ರಾಣಿಯನ್ನು ಪಶುವೈದ್ಯರಿಗೆ ತೋರಿಸಿ ರೋಗವನ್ನು ಪ್ರಯೋಗಾಲಯದಲ್ಲಿ ದೃಢಪಡಿಸಿಕೊಂಡು ಉಳಿದ ರಾಸುಗಳಿಗೆ ಮುಂಜಾಗ್ರತಾ ಕ್ರಮವಾಗಿ ಆಂಥ್ರಾಕ್ಸ್ ಲಸಿಕೆಯನ್ನು ಹಾಕಿಸಬೇಕು. ರೋಗದಿಂದ ಮೃತಪಟ್ಟ ಪ್ರಾಣಿಗಳನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಬಾರದು. ಆಂಥ್ರಾಕ್ಸ್ನಿಂದ ಸತ್ತ ಪ್ರಾಣಿಯ ಜೊತೆ ಸಂಪರ್ಕ ಇದ್ದವರು ತಮ್ಮ ಬಟ್ಟೆಗಳನ್ನು 10% ಫಾರ್ಮಲಿನ್ ದ್ರಾವಣದಲ್ಲಿ ನೆನೆಸಿ ಇಡಬೇಕು. ಸತ್ತ ಪ್ರಾಣಿಯ ಜಾಗ, ಅದರಿಂದ ಸೋರಿರುವಂತಹ ರಕ್ತದ ಜಾಗ ಹಾಗೂ ದನದ ಕೊಟ್ಟಿಗೆಯನ್ನು 4% ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಕಾಸ್ಟಿಕ್ ಸೋಡಾ ಇಲ್ಲವೇ 10% ಫಾರ್ಮಲಿನ್ ದ್ರಾವಣವನ್ನು ಉಪಯೋಗಿಸಿ ಶುಭ್ರಗೊಳಿಸಬೇಕು. ಮೃತಪಟ್ಟ ಪ್ರಾಣಿಗಳನ್ನು ಕೆರೆಕಟ್ಟೆಗಳಲ್ಲಿ ಅಥವಾ ಬಯಲಿನಲ್ಲಿ ಎಸೆಯುವುದರಿಂದ ರೋಗವು ಪರೋಕ್ಷವಾಗಿ ಹರಡುತ್ತದೆ. ಹಾಗಾಗಿ ರೋಗದಿಂದ ಮೃತಪಟ್ಟ ಪ್ರಾಣಿಯನ್ನು 2 ಮೀಟರ್ ಆಳದ ಗುಂಡಿಯಲ್ಲಿ ಹಾಕಿ ಅದರ ಮೇಲೆ ಸಾಕಷ್ಟು ಸುಣ್ಣವನ್ನು ಹಾಕಿ ಮಣ್ಣಿನಿಂದ ಮುಚ್ಚಬೇಕು. ಸತ್ತ ಪ್ರಾಣಿಯ ಮಾಂಸ, ಉಣ್ಣೆ, ಚರ್ಮ ಮುಂತಾದವುಗಳನ್ನು ಉಪಯೋಗಿಸುವುದರಿಂದ ಮನುಷ್ಯರಿಗೂ ಕೂಡ ರೋಗ ಬರಬಹುದು. ಆದ್ದರಿಂದ ಕಡ್ಡಾಯವಾಗಿ ಇವುಗಳನ್ನು ನಿಷೇಧಿಸಬೇಕು. ಆಂಥ್ರಾಕ್ಸ್ ರೋಗವು ಯಾವುದೇ ಮುನ್ಸೂಚನೆ ಇಲ್ಲದೆ ಬರುತ್ತದೆ. ಆದ್ದರಿಂದ ಆಂಥ್ರಾಕ್ಸ್ ಪೀಡಿತ ಊರುಗಳಲ್ಲಿ ಎಲ್ಲ ಜಾನುವಾರುಗಳಿಗೆ ಚುಚ್ಚುಮದ್ದನ್ನು ಹಾಕಿಸಬೇಕು. ಮನುಷ್ಯರಲ್ಲಿ ಆಂಥ್ರಾಕ್ಸ್ ರೋಗವು 3 ರೂಪದಲ್ಲಿ ಕಾಣಿಸಿಕೊಳ್ಬೋದು: ಚರ್ಮದ ಆಂಥ್ರಾಕ್ಸ್, ಶ್ವಾಸಕೋಶದ ಆಂಥ್ರಾಕ್ಸ್ ಹಾಗೂ ಕರುಳಿನ ಆಂಥ್ರಾಕ್ಸ್. ಈ ಲಕ್ಷಣಗಳು ಕಂಡುಬಂದಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು. ಆಂಥ್ರಾಕ್ಸ್ ರೋಗವನ್ನು ತಡೆಗಟ್ಟುವುದಕ್ಕೆ ಗ್ರಾಮಸ್ಥರು ಹಾಗೂ ಪಶುವೈದ್ಯ ಇಲಾಖೆಯ ಸಹಕಾರ ಅತಿ ಅಗತ್ಯ. ಗ್ರಾಮಸ್ಥರು ಈ ರೋಗ ಕಂಡ ಕೂಡಲೇ ಪಶುವೈದ್ಯರ ಗಮನಕ್ಕೆ ತರಬೇಕಾಗ್ತದೆ. ಹೆಚ್ಚಿನ ವಿವರಗಳಿಗೆ ಸ್ಥಳೀಯ ಪಶುವೈದ್ಯಕೀಯ ಸಂಸ್ಥೆ ಇಲ್ಲವೇ ಪಶುರೋಗ ತನಿಖಾ ಪ್ರಯೋಗಾಲಯ ಮತ್ತು ಮಾಹಿತಿ ಕೇಂದ್ರ, ಜೈಲ್ ರಸ್ತೆ, ಮಂಗಳೂರು. ದೂರವಾಣಿ ಸಂಖ್ಯೆ 08242942369. ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 43,000 ರಿಂದ 50,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 ರಿಂದ 40,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 22,000 ರಿಂದ 25,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,000 ರಿಂದ 8,300 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 20,000 ರೂಪಾಯಿಗಳು, 2ನೇ ವರ್ಗ 1,000ಕ್ಕೆ 12,000 ರಿಂದ 15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,850 ರಿಂದ 3,000 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 2,950 ರಿಂದ 3,200 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 2,200 ರಿಂದ 2,450 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 38,000 ರಿಂದ 49,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ಪ್ರತಿ ಶುಕ್ರವಾರ ರಾತ್ರಿ 7:45 ಆಕಾಶವಾಣಿ ಮಂಗಳೂರು ಕೇಂದ್ರದಿಂದ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಪುರಂದರ ದಾಸರ ಕೀರ್ತನೆ, ಹಾಡಿದ್ದಾರೆ ಎಂ ಬಾಲಮುರಳಿ ಕೃಷ್ಣ. ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ, ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ, ನಾ ಸುಮ್ಮನೆ ಬಿಡುವೆನೇನಯ್ಯ, ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ, ನಾ ಸುಮ್ಮನೆ ಬಿಡುವೆನೇನಯ್ಯ, ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಸಿರವಾನಿಟ್ಟು, ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಸಿರವಾನಿಟ್ಟು, ಒಡೆಯನಲ್ಲಿ ಜ್ಞಾನ ಭಕ್ತಿಯ ನೆನಗೆ ಕೊಡುವ ತನಕ ಸುಮ್ಮನೆ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ, ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ, ನಾ ಸುಮ್ಮನೆ ಬಿಡುವೆನೇನಯ್ಯ. ಹಸ್ತವನೆತ್ತಿದರೇನು ಹಾರುವ ಕಾಲನು ಹಾಕಿದರೇನು, ಹಸ್ತವನೆತ್ತಿದರೇನು ಹಾರುವ ಕಾಲನು ಹಾಕಿದರೇನು, ಭೃತ್ಯನು ನಿನ್ನವನು ನಾನು, ಭೃತ್ಯನು ನಿನ್ನವನು ನಾನು, ಹಸ್ತೀವರದನ ತೋರುವ ತನಕ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ, ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ, ನಾ ಸುಮ್ಮನೆ ಬಿಡುವೆನೇನಯ್ಯ. ಹಲ್ಲು ಮುಡಿಯ ಕಚ್ಚಿದರೇನು ಅಂಜುವೇನೆ ನಿನಗೆ ನಾನು, ಹಲ್ಲು ಮುಡಿಯ ಕಚ್ಚಿದರೇನು ಅಂಜುವೇನೆ ನಿನಗೆ ನಾನು, ಪುಲ್ಲನಾಭನಲ್ಲಿ ಎನ್ನ ಮನಸ ನೀ ನಿಲ್ಲಿಸೋ ತನಕ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ, ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ, ನಾ ಸುಮ್ಮನೆ ಬಿಡುವೆನೇನಯ್ಯ. ಡೊಂಕು ಮೋರೆ ಬಾಲವ ತಿದ್ದಿ ಹೂಂಕರಿಸಿದರೆ ಅಂಜುವನಲ್ಲ, ಡೊಂಕು ಮೋರೆ ಬಾಲವ ತಿದ್ದಿ ಹೂಂಕರಿಸಿದರೆ ಅಂಜುವನಲ್ಲ, ಕಿಂಕರನು ನಿನ್ನವನು ನಾನು, ಕಿಂಕರನು ನಾ ನಿನ್ನವನು, ಕಿಂಕರನು ನಿನ್ನವನು ನಾನು, ಪುರಂದರ ವಿಠಲನ ತೋರುವ ತನಕ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ, ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ, ನಾ ಸುಮ್ಮನೆ ಬಿಡುವೆನೇನಯ್ಯ, ನಾ ಸುಮ್ಮನೆ ಬಿಡುವೆನೇನಯ್ಯ, ಸುಮ್ಮನೆ ಬಿಡುವೆನೇನಯ್ಯ, ನಾ ಸುಮ್ಮನೆ ಬಿಡುವೆನೇನಯ್ಯ. ವೃಂದಗಾನದಲ್ಲಿ ವಾದಿರಾಜರ ರಚನೆ. ಎನೆಯಾರೋ ನಿನಗೆ ಹನುಮಂತರಾಯ, ಹನುಮಂತರಾಯ, ಎನೆಯಾರೋ ನಿನಗೆ ಹನುಮಂತರಾಯ, ಪ್ರಣತ ಜನ ಮಂದಾರ ಪವನ ಸುಕುಮಾರ, ಎನೆಯಾರೋ ನಿನಗೆ ಹನುಮಂತರಾಯ, ಹನುಮಂತರಾಯ, ಸೀತೆಗೆ ಗುರುತ ಧಡಧಡನೆ ಅಂಬುಧಿಯ ದಾಟಿ ಸೀತೆಗೆ ಗುರುತ ಕೊಡು ಕೊಡುತ್ತ ಕೂತರಿಸಿದಂತ ಹನುಮಂತ